ವರ್ಷದ 12 14 ಸಲ ಕಾಯಿ ಆಗ್ತೈತಿ, 15 ದಿವಸ 20 ದಿವ್ಸ ಕಮ್ಮಿ ಕಾಯಿ ಆಗ್ತದೆ, ಹೂ ಬಿಡ್ತದೆ. ಈ ಹೂವು ಆಗಿ ದೀಡ್ ತಿಂಗಳದಾಗ ಹಣ್ಣು ಆಗ್ತಾರೆ 45 ದಿವಸಿಗೆ. ಅಂತ ಮಾರ್ಕೆಟ್ ಇದಕ್ಕೆ ರಗಡು ಚಲೋ ಅದ್ರಿ ಸರ್ ಸಾಕಷ್ಟಿಗೆ. ಈ ನಿಲಾವದವ್ರು ಬಿಜಾಪುರ, ಬೆಳಗಾವ, ಕೋಲಾಪುರ, ಸಾಂಗ್ಲಿ, ಪುನಃ ಮಹಾರಾಷ್ಟ್ರ ತನಕ ಎಲ್ಲ 100 ಕನ್ನಡಕ ಜಿಲ್ಲಾದಾಗ ನಿಲಾವದವ್ರಿ. ಈಗ ಅಲ್ಲಿ ಹೂ ಸಲ ಹಿಡ್ಕೊಂಡು ದ್ರಾಕ್ಷಿ ದಾಳಿಂಬೆ ತುಂಬಾರು ತೋಟದಾಗ ಬಂದು ಒಯ್ಲೈತಾರೆ. ಮಾರ್ಕೆಟದ ಭಾಳ ಸಮಸ್ಯೆಗಳು ಬಂದಾರ ನನಗೆ ಮಾಹಿತಿ ಕೇಳ್ತಿರ್ತಾರೆ, ಮಾರ್ಕೆಟ್ ಇಲ್ಲ ಮಾರ್ಕೆಟ್ ಇಲ್ಲ ಅಂತೇಳಿ. ಮಾರ್ಕೆಟ್ ಅದು ಸಾಕಷ್ಟು ಅದು ಮಾರ್ಕೆಟ್. ಈ ಜಂಬು ರೆಡ್ ಮಾಡ್ರಿ ಅಂದ್ರೆ ಈ ನಮ್ಮ ನಾರ್ಮಲ್ ರೆಡ್ ಬೆಳೆದಕ್ಕಿಂತ 3 ಪಟ್ಟು ಇನ್ಕಮ್ ಹೆಚ್ಚು ತೊಗೊಳತ್ತಾರೆ, ಅದ್ರದ್ದು ಮಾಹಿತಿ ತೊಗೊಂಬಂದಿರಿ ನಾವು. ಹೀಗಾಗಿ ನಾವು ವೈಟ್ ತೆಗೆದೀಗ ಜಂಬು ರೆಡ್ ಮಾಡೀವಿ ಸರ್. ಈಗ ನೆಕ್ಸ್ಟ್ ಜೂನ್ಗೆ ನಮ್ಮದು ಜಂಬು ರೆಡ್ ಚಾಲು ಆಗ್ತದೆ. ಈ ಡ್ರ್ಯಾಗನ್ ಬೆಳಿಲಕ್ಕ ಅಗದಿ ಸೂಕ್ತ ಭಾಳ ಅದ್ರಿ, ಭಾಳ ಆರಾಮ್ ಬೆಳಿಬೋದು. ಸ್ವಲ್ಪ ಸ್ವಲ್ಪ ತೆಗ್ದದ ಸ್ವಲ್ಪ ಕಸ ತಕ್ಕೊಳ್ಳೋದು, ನೀರು ಬಿಡೋದು, ಯಾವಾಗ್ರ ಸ್ಪ್ರೇ ಮಾಡೋದು ಇಷ್ಟೇ ಅದ್ರೆ ನಮಗೆ ಅನುಕೂಲ ಆದಾಗ ಮಾಡ್ರೆ ನಡೀತದ್ರಿ. ಇದಕ್ಕೆ ಇದೇ ದಿವಸ ಇಂದ ದಿವಸ ಹಿಂಗೇನಿಲ್ಲ. ಈ ನಾವು ನೌಕರಿ ಮಾಡ್ಕೋತ ಇದ್ರೊಳಗೆ ನಮ್ಗೆ ವರ್ಷ ವರ್ಷ ವರ್ಷ ಆದಾಯ ಡಬಲ್ ಹಾಕೋತ ಹೊಂಟದ್ರಿ. ಒಂದು ಎಕರೆದಾಗ ಫಸ್ಟಿಗೆ ನಾವು 1 ಲಕ್ಷ ಬೆಳೆದೀವಿ, ಎರಡನೇ ವರ್ಷ 3 ಲಕ್ಷ ಬೆಳೆದೀವಿ, ಮೂರನೇ ವರ್ಷ 6 ಲಕ್ಷ ಬೆಳೆದೀವಿ, ಈ ವರ್ಷ ಒಂದು 10 ಲಕ್ಷ ರೂಪಾಯಿ ಇನ್ಕಮ್ ಆಗ್ತದ್ರಿ ನಮಗೆ ಒಂದೇ ಎಕರೆದಾಗ. ಮತ್ತು ಇನ್ನುಳಿದ ಬೆಳೆ ನೋಡ್ರೆ ಇದರಂಥ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮೇಳು ಬೆಳೆನ ನಾನು ಕಾಣಿಸಿಲ್ಲ. ನಾನು ಈಗ ಹುಟ್ಟ ನಾವು ಅಗ್ರಿಕಲ್ಚರ್ ಬಂದ ಮಾಡ್ಕೋತ ಬಂದವ್ರದೀವಿ. ಅಷ್ಟು ಸರಳ ಐತ್ರಿ ಡ್ರ್ಯಾಗನ್. ಇದ್ರ ಸದ್ದ ಇದ್ರ ಮಾಹಿತಿ ತೊಗೊಂಡು ಮಾಡ್ರೆ ಇದು ಭಾಳ ರೈತರಿಗೆ ಭಾಳ ಕೈ ಹಿಡಿತದೆ. ಇದು ಒಳ್ಳೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡ್ಕೊಂಡು ಆಗ್ತತಿ. ಈಗ ನಾವು ಇದು ನೌಕರಿ ಮಾಡ್ಕೋತ ಮಾಡೋ ನಮಗೆ 100-200% ನಮಗೆ ಇದ್ರ ಸಫಿಷಿಯಂಟ್ ಸಂತೋಷ ಆಗ್ಯದ. ಆ ಪದ್ಧತಿ ಒಳಗೆ ನಮಗೆ ಆದಾಯ ಬರಲಾಗೈತಿ. ಮತ್ತು ಹೆಚ್ಚಿನ ಏನು ಟೆನ್ಷನ್, ರೋಗ ರುಜಿನ ಅವು ಇವು ಏನೂ ತೊಂದರೆ ಇಲ್ಲ. ಈ ಪದ್ಧತಿ ಒಳಗೆ ನೀವು ಯಾವುದೇ ರೈತರು ನೀವು ಮಾಡಿರಿ, ಸಾಕಷ್ಟು ನಿಮ್ಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತೈತಿ. ಬೆಳಿಲಕ್ಕೂ ಸರಳ ಐತಿ, ಮಾರ್ಕೆಟು ಸರಳ ಭಾಳ ಹಾಳಾಯ್ತವ್ರಿ. ಈಗ ನಿಲಾವು ಅದಾವು, ಮತ್ತು ಮೇಲಾಗಿ ಒಯ್ಲಾಯ್ತಾರೆ ದಾಳಿಂಬ್ರಿ, ದ್ರಾಕ್ಷಿ ತುಂಬವ್ರು ಹೈದರಾಬಾದ್, ಪುಣೆ, ಬಾಂಬೆ, ಬೆಂಗಳೂರದವ್ರು ತೋಟಕ್ಕೆ ಬಂದಾಗ ಕಟ್ ಮಾಡ್ಕೊಂಡು ಹೋಗ್ಲಾಯ್ತಾರೆ ರೀ. ಹೀಗಾಗಿ ಇದನ್ನು ಮಾಡೋದ್ರಿಂದ ಚಲೋ ಅದ. ಈಗ ಬರೀ ಒಂದು 1/2 ಇಂಚಿನಾಗ ನಾವು ಇಷ್ಟು ಬೆಳ್ಕೊಂಡೀವಿ. 1 ಇಂಚ್ ನೀರಿತ್ತು ಅಂದ್ರೆ ನಾವು 4 ಎಕರೆ ಡ್ರ್ಯಾಗನ್ ಫ್ರೂಟ್ ಬೆಳ್ಯಾಕೆ ಬರ್ತದೆ ರೀ. ಈಗ ನಮ್ಮ ಅನುಭವ ನಾವು ನೋಡ್ಕೋತ ಹೋದೀವಿ ರೀ, ಬೇರೆ ಬೇರೆ ಪಡ್ಕೋ ಹೋಗಿ ಇದ್ರ ಬಗ್ಗೆ ಮತ್ತೆ ಮಾಹಿತಿ ತೊಗೋತೀವಿ, ಅವ್ರ ಕಡೆ ಮಾಹಿತಿ ಇದು ವಿಚಾರಗಳು ತೊಗೊಂಬರ್ತೀವಿ, ನಮ್ಮಲ್ಲಿದ ವಿಚಾರ ಅವ್ರು ಹೇಳ್ತೀವಿ. ಹೀಗಾಗಿ 1 ಇಂಚಿನೊಳಗೆ ನಾವು 4 ಎಕರೆ ಡ್ರ್ಯಾಗನ್ ಫ್ರೂಟ್ ಬೆಳ್ಯಾಕೆ ಬರ್ತದೆ. ಅಂದರೆ ನೀರಿಂದ ಅಷ್ಟು ಕಡಿಮೆ ಪ್ರಮಾಣದಾಗ ನೀರು ಹತ್ತದ ರೀ. ಇದು ಎಲ್ಲ ಬೆಳೆಗೆ ಬ್ಯಾಸಿ ಒಳಗೆ ನೀರು ಹಚ್ಚತ್ತವ ರೀ, ಇದು ಬ್ಯಾಸಿ ಒಳಗೆ ಕಡಿಮೆ ನೀರು ಹತ್ತದ ರೀ. ಈಗ ನಾವು 3 ದಿವಸಕ್ಕೊಮ್ಮೆ ಒಂದು 4 ದಿವಸಕ್ಕೊಮ್ಮೆ ಒಂದು ತಾಸು ನೀರು ಹಚ್ತೀವಿ ಬಿಡ್ತೀವಿ. ಬ್ಯಾಸಿ ಒಳಗೆ 8 ದಿವಸ 10 ದಿವಸ 15 ದಿವಸಕ್ಕೊಮ್ಮೆ ನೀರು ಬಿಟ್ಟರು ಇದಕ್ಕೆ ಸಾಕು ರೀ. ಹ್ಯಾಂಗೆ ಬಿಸಿಲು ಹೆಚ್ಚಾಕತ್ತೆ ನೀರು ಹಂಗೆ ಕಡಿಮೆ ಅದ ರೀ. ಹೀಗಾಗಿ ಅಲ್ಲಿ ಉಳಿತಾಯ ಐತಿ, ಮತ್ತು ಲೇಬರ್ಗಳು ಕಡಿಮೆ ಆಗ್ತಾರೆ, ಅಲ್ಲಿ ಉಳಿತಾಯ ಐತಿ, ರೋಗಿಂದ ಅನ್ಕ ಒಟ್ಟೆ ಟೆನ್ಷನ್ ಇಲ್ಲ. ಹೀಗಾಗಿ ಇದು ರೈತರಿಗೆ ಅಂತಲೇ ಭಾಳ ಒಳ್ಳೆಯ ಆದಾಯ ಕೊಡ್ತದೆ ರೀ ಇದು. ಹೀಗಾಗಿ ಯಾವುದೇ ರೈತರು ಇದನ್ನು ಮಾಡೋಕೆ 100 ಕ್ಕೆ 100 ನೀವು ಮನಸ್ಸು ಮಾಡಿರಿ. ಇದಕ್ಕೆ ಏನಾರು ನಿಮ್ಮ ಮಾಹಿತಿ ಬೇಕಾದ್ರೆ ಮಾಹಿತಿ ಕೇಳಿರಿ, ನಾವು ಹೇಳ್ತೀವಿ ನಮ್ಮ ಕಡೆ ಎಷ್ಟು ಅನುಭವ ಐತೆ ಅಷ್ಟ. ನೀವು ಯಾವುದೇ ರೈತರು ಅಂತಲೇ ಮಾಡೋಕೆ ನೀವು ತಯಾರಾದ್ರಿ ಅಂದ್ರೆ ನಾವು ನಿಮಗೆಲ್ಲ ಸಾಥ, ನಿಮಗೆಲ್ಲ ಮಾಹಿತಿ ಕೊಟ್ಕೋತಿರ್ತೀವಿ ಸರ್. ಭಾಳ ಸಂತೋಷ ಆಗ್ತದೆ ರಣಗಟ್ಟಿ ಅವರೇ, ತಾವು ಬೆಳೆದಂಥ ಬೆಳೆಯನ್ನು ನೋಡಿದ್ರೆ, ಮತ್ತು ಯಾಕಂದರೆ ಹೊಸ ಪ್ರಯೋಗವನ್ನು ತಾವು 5 ವರ್ಷಗಳ ಹಿಂದೆ ಮಾಡಿದ್ರಿ. ರೈತ ಬಂದರೆ ಒಂದು ಗಮನಿಸಬೇಕು, ಇಲ್ಲಿ ರಣಗಟ್ಟಿಯವರು ಹೇಳಿದ್ರು ಈ ಬೆಳೆಗೆ ನೀರು ಭಾಳ ಕಡಿಮೆ ಬೇಕಾಗ್ತದೆ, ಬಿಸಿಲು ಹೆಚ್ಚಾದಂಗೆ ಮತ್ತೆ ಒಳ್ಳೆ ಬೆಳವಣಿಗೆ ಆಗ್ತದೆ ಅನ್ನುವಂಥ ಮಾತು. ಶಾಸ್ತ್ರೀಯವಾಗಿ ಹೇಳಬೇಕು ಅಂತಂದರೆ ಈ ಡ್ರ್ಯಾಗನ್ ಹಣ್ಣು ಏನದ, ಇದು ಕಳ್ಳಿ ಜಾತಿಗೆ ಸೇರಿದಂಥ ಒಂದು ಬೆಳೆ. ಕಳ್ಳಿಗಳು ಎಲ್ಲಿ ಬೆಳೀತಾವ ನಿಮಗೂ ಗೊತ್ತೇ ಅದ, ಎಂಥ ಬರಡು ಜಮೀನೊಳಗೆ ಬೆಳೀತದ. ಸಾಮಾನ್ಯವಾಗಿ ಈ ಬೆಳೆ ಏನದ, ಕಳ್ಳಿಗಳು ಅದು ಬೆಳೆಯುವಂಥದ್ದು ಮರುಭೂಮಿಯೊಳಗೆ ಬೆಳೀತಾವ. ಯಾಕಪ್ಪ ಅಂತಂದ್ರೆ ಅಲ್ಲಿ ನೀರಿನ ಆಸರೆ ಭಾಳಷ್ಟು ಕಡಿಮೆ ಇರ್ತದೆ, ಅಂಥದ್ರಲ್ಲಿ ಸಹಿತ ಒಳ್ಳೆಯ ದಷ್ಟಪುಷ್ಟವಾಗಿ ಬೆಳೆಯುವಂಥದ್ದು ಆ ಒಂದು ಬೆಳೆ ಏನದ ನಮ್ಮ ವಿಜಯಪುರ ಜಿಲ್ಲೆಯೊಳಗೆ ಬಂದಿದೆ. ಅದು ಕೂಡ ಅಗದಿ ಇಲ್ಲಿಯ ವಾತಾವರಣಕ್ಕೆ ಹೊಂದ್ಕೊಂಡು ಭಾಳ ಅದ್ಭುತವಾಗಿ ಬೆಳೀತಾ ಇದೆ. ಅದಕ್ಕೆ ಎಲ್ಲಿ ನೀರು ಕಡಿಮೆ ಅದ ಅಲ್ಲಿ ಈ ಬೆಳೆಯನ್ನು ಯಶಸ್ವಿಯಾಗಿ ಬೆಳಿಬಹುದು ಅಂಥೇಳಿ ರಣಗಟ್ಟಿಯವರು ಹೇಳ್ತಾ ಇದ್ದಾರೆ. ಒಂದು ವಿಚಾರ ರಣಗಟ್ಟಿಯವರೇ, ಈಗ ನೀವು ಶುರು ಮಾಡುವಂಥ ಸಂದರ್ಭದೊಳಗೆ ದ್ರಾಕ್ಷಿ ನಿಮಗೆ ಭಾಳ ತೊಂದರೆ ಅನ್ನಿಸ್ತು, ದಾಳಿಂಬೆ ಭಾಳ ತೊಂದರೆ ಅನ್ನಿಸ್ತು, ಭಾಳ ಕಷ್ಟದಾಯಕ, ಶ್ರಮದಾಯಕ, ಖರ್ಚು ಹೆಚ್ಚು, ಅಂಥ ಸಂದರ್ಭದೊಳಗೆ ಈ ಒಂದು ಡ್ರ್ಯಾಗನ್ ಹಣ್ಣಿನ ಬಗ್ಗೆ ಭಾಳಷ್ಟು ಮಾಹಿತಿ ಇರಲಿಲ್ಲ, ಮಾರ್ಕೆಟ್ ಇರಲಿಲ್ಲ ಆ ಟೈಮ್ನೊಳಗೆ, ಆ ಸಂದರ್ಭದೊಳಗೆ ನೀವು ಈ ಒಂದು ರಿಸ್ಕ್ ಅನ್ನು ಹೆಂಗೆ ತೊಗೊಂಡ್ರಿ ಅಂತ ಸರ್? ಇದನ್ನು ನಾವು ಆಲ್ರೆಡಿ ಮಹಾರಾಷ್ಟ್ರದಾಗ ಒಂದು 4-5 ತೋಟದಾಗ ತಿರುಗಾಡ್ದಾಗ ರೀ, ಅವರು ಮಾಹಿತಿ ಕೊಟ್ಟರು ಅವರು ನಮಗೆ. ಇಲ್ಲಿ ಸಾಂಗ್ಲಿ, ಕೋಲಾಪುರ, ಪುಣೆ, ಬೆಂಗಳೂರು, ಬಾಂಬೆದಾಗ ನಿಲ ಆಗ್ತಾವ ಅಂತೇಳಿ ಮಾಹಿತಿ ಕೊಟ್ಟರು. ಆ ಮಾಹಿತಿ ಒಳಗೆ ನಾವು ಅಲ್ಲಿ ಸೇಲ್ ಮಾಡಬೇಕು ಉದ್ದೇಶ ಇಟ್ಕೊಂಡು ನಾವು ಡ್ರ್ಯಾಗನ್ ಫ್ರೂಟ್ ಹಚ್ಚಬೇಕಾಗಿತ್ತು, ಹಚ್ಚೇ ಬಿಟ್ಟಿವ್ರಿ ನಾವು. ಅಂದ್ರೆ ಅಗದೇ ನಾವು ಕಡಿಮೆ ನೀರಿನೊಳಗೆ ಯಾವುದು ಬೆಳೆಯೋಕೆ ಬರುದಿಲ್ಲ ಅನ್ನೋದು ಗುರುತಾಗೆ ನಾವು ಗಪ್ ಕೂತಿದ್ವಿ. ಈ ಡ್ರ್ಯಾಗನ್ ಬರ್ತೈತಿ ಅನ್ನೋ ನಮ್ಗೆ ಮಾಹಿತಿ ಸಿಕ್ಕಮ್ಯಾಗ ನಾವು ಅಲ್ಲಿ ತನಕ ಹೋಗ್ಲಾಕೆ ಏನು ತೊಂದರೆ ಇಲ್ಲ. ದುಡ್ಡು ಸಿಗ್ತೈತಿ ಅಂದ್ರೆ ನಾವು ಏನಾದರೂ ಮಾಡೋಕೆ ಅನುಕೂಲ ಆಗ್ತದ್ರಿ. ದುಡ್ಡು ಬರ್ತಿತ್ತು ಅಂದ್ರೆ ಯಾವುದೇ ಖುಷಿ ಇರ್ತದೆ. ಆ ಕೃಷಿ ಸಲಾಗಿ ನಾವು ಮಾಹಿತಿ ತೊಗೊಂಡು ನಾವು ಡ್ರ್ಯಾಗನ್ ಅರ್ಧ ಇಂಚಿನೊಳಗೆ ನಾವು ಬೆಳೆಯೋಕೆ ಇಷ್ಟು ದೊಡ್ಡ ಪ್ರಮಾಣದ ಇನ್ಕಮ್ ತೊಗೊತೀವಿ ಅಂದ್ರೆ ನಾವು ಭಾಳ ಖುಷಿಯಿಂದ ಮಾಡಿದ್ವಿ. ಈ ಮಾರ್ಕೆಟ್ದ ಅಲ್ಲಿ ಐತೆ ಅಂತ ಗುರುತಾದ ಮ್ಯಾಗ ಅಲ್ಲಿದ್ರ ಮ್ಯಾಗ ಮಾಡಿದ್ವಿ. ಈಗಾಗಲೇ ಈಗ ಬಿಜಾಪುರದಾಗ ನಿಲಾವ ಅದಾವ್ರಿ ಸರ್. ಮತ್ತು ಮೇಲಾಗಿ ಹೋದ ಸಲ ಹಿಡ್ಕೊಂಡ್ರಿ ತೋಟಕ್ಕೆ ಬರ್ಲತ್ತೀರಿ ಸರ್ ಪಾರ್ಟಿಗಳು ಟನ್ನ ಎರಡು ಟನ್ನ ಹತ್ತು ಕ್ವಿಂಟಲ ಐದು ಕ್ವಿಂಟಲ ನಾಲ್ಕು ಟನ್ನ ಹಿಂಗೆ ಕಾಯಿ ಕೇಳ್ತಾರೆ ಸರ್. ಫೋನ್ ಹಚ್ಚಿ ಕೇಳಿ ಕೇಳಿ ಬರ್ತಾರೆ. ಹೈದರಾಬಾದ್ ಅವ್ರು ಬರ್ತಾರೆ, ಬೆಂಗಳೂರವ್ರು ಫೋನ್ ಹಚ್ತಾರೆ ರೀ, ಚೆನ್ನೈದವ್ರು ಹಚ್ತಾರೆ, ಬಾಂಬೆದವ್ರು ಹಚ್ತಾರೆ, ಮತ್ತು ಇವು ದಾಳಿಂಬೆ ತುಂಬೋರು ದ್ರಾಕ್ಷಿ ತುಂಬೋರು ಅವರು ಹಚ್ತಿರ್ತಾರೆ. ಈ ಮಾರ್ಕೆಟ್ ಭಾಳ ಸರಳ ಐತ್ರಿ ಮೊದಲಿನಕಿಂತ. ಅವ್ರ ಮಾಹಿತಿ ಮ್ಯಾಗ ನಾವು ಮಹಾರಾಷ್ಟ್ರ ಮಾರಬೇಕಂತ ಹೆಚ್ಚಿದವರು. ಈಗ ನಾವು ಇಲ್ಲಿ ನಮ್ಮಲ್ಲಿ ಕಾಯಿರೆ ಗುರುತಾಗಲಿ ಅಂತೇಳಿ ನಾವು ಇಲ್ಲೇ ನಮ್ಮ ರೋಡಿಗೆ ಹೆಚ್ಚು ತೋಟದ ಇಲ್ಲಿ ತೋಟದಾಗ ತೋರಿಸ್ಬೇಕಂತ ನಾವು ಕಾಯಿ ಹೆಚ್ಚಿವಿ. ಕಂಟಿನ್ಯೂ ಗಿರಕ್ ಚಾಲು ಆಗ್ಯಾರ ನಮಗೆ ಸಾಕಷ್ಟು. ಈಗ ನಮ್ಮ ಫ್ರೆಶ್ ಕಾಯಿ ಇರ್ತಾವ ರೀ, ಮತ್ತು ತಿನ್ನಕ್ಕೆ ಚಲೋ ಕಾಯದ. ಹೀಗಾಗಿ ನಾವು ಏನು ತೋರ್ಸಕ್ಕೆ ಹಚ್ಚಿವಿ ನಾವು ಕಂಟಿನ್ಯೂ ಗ್ರಾಹಕರು ಒಯ್ಲಾಯ್ತಾರೆ ರೀ. ಹೀಗಾಗಿ ನಾವು ದಿವಸ 150 ಕೆ ಜಿ ಹಿಡ್ಕೊಂಡು 200 ಕೆ ಜಿ ನಮ್ಮ ತೋಟದಾಗ ಇಲ್ಲೇ ರೋಡಿಗೆ ಹೋಗ್ತಾರೆ ಸರ್. ನಮಗೆ ಆ ಮಾರ್ಕೆಟ್ ನಮ್ಮನಕ ಏಳಷ್ಟು ತಿಂತಿಲ್ಲ. ಆ ಪದ್ಧತಿ ಒಳಗೆ ನಾವು ಅಗ್ದಿ ಖುಷಿಯಿಂದ ನಾವು ಅದೀವಿ. ಮತ್ತು ಈ ಹಣ್ಣು ತಿನ್ನೋದ್ರಿಂದ ಈ ಬಿಳಿ ಕಣ್ಗಳು ಹೆಚ್ಚಾಕೋ ರೀ, ಡೆಂಗಿ ಜ್ವರ ಕಡಿಮೆ ಆಗ್ತದೆ, ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಾಗೋದ್ರಿ, ಮತ್ತು ಹೊಟ್ಟೆ ಗ್ಯಾಸ್ ಟ್ರಬಲ್ ಕಡಿಮೆ ಆಗ್ತದ್ರಿ, ಎಲುಬು ಗಟ್ಟಿ ಆಕವ. ಟೋಟಲಿ ಒಳಗೆ ಹೇಳ್ಬೇಕಂದ್ರೆ 19 ರೋಗ ನಿರೋಧಕ ಶಕ್ತಿ ಐತೆ ರೀ ಡ್ರ್ಯಾಗನ್ದೊಳಗೆ. ಈ ಡ್ರ್ಯಾಗನ್ ಹುಟ್ಟಿದ್ದು ಅಮೇರಿಕದಾಗ ರೀ, ಇದು 40 ಹಿಂದೆ ತಯಾರಾಗಿತ್ತು ಅನ್ನೋದು ಈಗ ಗುರುತಾಗಲತ್ತೇವೆ ರೀ. ಒಬ್ಬರದಿಂದ ಒಬ್ಬರು ರೈತರ ಕಡೆದ ಈ ಡ್ರ್ಯಾಗನ್ ಐತಲೇ, ಇದು ತಿನ್ನೋದ್ರಿಂದ ಆರೋಗ್ಯ ಭಾಳ ಚಲೋ ಅದ್ರಿ. ಈ ಮಕ್ಕಳು ತಿಂದು ಅಂದ್ರೆ ಖಾಯಂ ನಾವು ಡ್ರ್ಯಾಗನ್ ಫ್ರೂಟ್ ತುಂಬ, ಡ್ರ್ಯಾಗನ್ ಫ್ರೂಟ್ ತುಂಬ ಅಂತೇಳಿ ಇಲ್ಲಿ ನಮ್ಮ ತಿಕೋಟ್ರಿಗಳಿಗೆ ತಿರುಗಾಡೋ ಸರ್ವಿಸ್ ಮಾಡೋ ಅಂತ ನೌಕರಿಸ್ತಾರೆ ರೀ. ಅವರು ಖಾಯಂ ನಮ್ಮಲ್ಲೇ ಕಾಯಿನ ಒಯ್ತಾರೆ ರೀ, ಖಾಯಂ ಒಯ್ತಾರೆ ರೀ. ಮಕ್ಕಳು ಸಲಾಗ್ರೆ ಒಯ್ಯತಾರೆ, ತಾವು ತಿಂತಾರೆ, ಹೆಣ್ಮಕ್ಳು ತಿಂತಾರೆ. ಇದು ಯಾವುದೇ ವಯಸ್ಸಿಗೆ ಸಂಬಂಧ ಇಲ್ಲ. ಈ ಕಾಯಿ ತಿನ್ನೋದ್ರಿಂದ ಎನರ್ಜಿ ಹೆಚ್ಚಾಗೋದು, ಮತ್ತು ಈ ರೋಗ ಶಕ್ತಿ ಎಲ್ಲ ಹಣ್ಣು ತಿನ್ನೋದ್ರಿಂದ ಮನುಷ್ಯ ಈಗ ಪ್ರತಿಯೊಬ್ಬರಿಂದ ಡ್ರ್ಯಾಗನ್ ಬಗ್ಗೆ ತಿನ್ನೋದು ಜನ ಭಾಳ ಹೆಚ್ಚಾಲಾಯ್ತಾರೆ ರೀ. ಹೆಲ್ತಿಗೆ ಇದು ಒಂದು ಡ್ರ್ಯಾಗನ್ ತಿಂದ್ರೆ 10 ಸೇಬು ಹಣ್ಣು ತಿಂದಟ್ಟ ಇದಂತ ಹೇಳ್ತಾರೆ ರೀ. ಇನ್ನು ಆನ್ಲೈನ್ದಾಗ ನೀವು ನೋಡ್ಬೋದು 19 ರೋಗ ನಿರೋಧಕ ಶಕ್ತಿ ತೋರಿಸಲಾಗೈತಿ ರೀ ಇದಕ್ಕೆ. ಹೀಗಾಗಿ ತಿನ್ನೋ ಗ್ರಾಹಕರು ಹೆಚ್ಚಾಗ್ಯಾರು. ಮತ್ತು ನಮ್ಮ ತೋಟದಾಗ ದಿವ್ಸಕ್ಕೆ ದಿವಸ ತೆಗೆದು ನಾವು ಫ್ರೆಶ್ ಕಾಯಿ ಕುಡಿದ್ರಿಂದ ಚಲೋ ಮಾಲು ಕೊಡ್ತಿದ್ರು ಕುಡಿದ್ರಿಂದ ಈಗ ಮಂದಿ ನಮ್ಮಲ್ಲಿ ಕಂಟಿನ್ಯೂ ನಮ್ಮಲ್ಲಿ ಒಯ್ಲ ಗ್ರಾಹಕರು ಬರ್ತಿರ್ತಾರೆ ತೋಟಕ್ಕೆ ಸರ. ಈ ಹಣ್ಣು ತಿನ್ಬೇಕು ಅಂತ ಎಲ್ಲರೂ ತಿನ್ನರಿ, ನಿಮ್ಮ ಆರೋಗ್ಯವನ್ನು ಚಲೋ ಇಟ್ಕೋರಿ, ಡ್ರ್ಯಾಗನ ಉಪಯೋಗ ಮಾಡಿರಿ ಸರ್. ಬಸವರಾಜರ ಈಗ ತಾವು ಏನು ಶುರು ಮಾಡಿದ್ರಿ ಈ ಕೃಷಿ ಮಾಡಬೇಕು ಅನ್ನುವಂಥ ಒಂದು ಸಂದರ್ಭದೊಳಗೆ ಯಾವ ರೀತಿ ತಾವು ಹೊಲವನ್ನು ತಯಾರು ಮಾಡಿದ್ರಿ, ಮತ್ತು ಏನೇನು ಸಲಕರಣೆಗಳು ಬೇಕಾದವು, ಮತ್ತು ಏನೇನು ಸಾಮಾನು ಬೇಕು? ಒಂದು ತೋಟ ಮಾಡಬೇಕು ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ ಕಂಬಗಳ ಮೇಲೆ ನೀವು ಸಸಿಗಳನ್ನು ಹಚ್ಚಿದ್ದೀರಿ, ಗಿಡ ಕಂಬಗಳ ಮೇಲೆ ಬೆಳೀತಾ ಇದ್ದಾವೆ, ಒಂದು ರಿಂಗ್ ಬೇಕು ಅನ್ನುವಂಥ ಮಾತು ಹೇಳಿದ್ರಿ. ಯಾವ ರೀತಿ ಇದೆಲ್ಲ ಸಾಧ್ಯ ಆಯಿತು, ಮತ್ತು ಎಲ್ಲೆಲ್ಲಿಂದ ನೀವು ಇದನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಮಾಡಿದ್ರಿ? ಇದು ನಾವು ಆಗಲೇ ಮಹಾರಾಷ್ಟ್ರದ ತಿರುಗಾಡಿ ಮಾಹಿತಿ ತೊಗೊಂಡ್ಬೇಕಾರ ನಮ್ಮ ಕಂಬ ಇಲ್ಲಿ ಜತ್ತಿ ತಾಲೂಕಿನ ಶೇಗಾವ್ ಅಂತ ಹೇಳಿ ಶುಕ್ರ ಅವ, ಈ ಎಲ್ಲ ಬಿಜಾಪುರದಾಗ ಸಿಗಲಾತೇವೆ, ಇಲ್ಲೇ ಸಿಗಲಾತೇವೆ ರೀ. ಅಲ್ಲಿ ನಾವು ಶೇಗಾವ್ ಜತ್ತಿ ಅಂತ ಶೇಗಾವ್ ಅದ, ಆ ಶೇಗಾವ್ದಿಂದ ಒಂದು 800 ಕಂಬ ತಂದು ನಮ್ಮ ನೆಲ ಎಷ್ಟು ಐತೆ ಎಲ್ಲ ಕಂಪ್ಲೀಟ್ ನಾವು ಎಲ್ಲ 800 ಕಂಬ ತಂದು ಒಂದು 1.25 ಫೂಟ್ ನೆಲದೊಳಗೆ ಹಾಕಿ ಒಂದು 1.5 ಫೂಟ್ ಮಣ್ಣು ಜೆ ಸಿ ಪಿಲೇ ಹಾಕಿದ್ವಿ ರೀ. ಜೆ ಸಿ ಪಿಲೇ ಹಾಕಿ ಡ್ರಿಪ್ ಮಾಡ್ಕೊಂಡಿವಿ. ಡ್ರಿಪ್ ಮಾಡ್ಕೊಂಡು ಕಂಬ ಹಾಕೊಂಡು ಮುಂದೆ ಒಡ್ಡ ಎಲ್ಲ ಚಲೋ ತಂಗಿ ಶಿಸ್ತಾಗಿ ನಮ್ಮ ಪ್ಲೇನ್ ಮಾಡ್ಕೊಂಡ್ರಿ, ಅಗಿ ಹಚ್ಚಕ್ಕೆಲ್ಲ ತಯಾರಿ ಮಾಡ್ಕೊಂಡು ತಿಪ್ಪಿ ಗೊಬ್ಬರ ಹಾಕೊಂಡು ಬೆವಿನ ಹಿಂಡಿ ತಿಪ್ಪಿ ಗೊಬ್ಬರ ಅಗಿ ಹಚ್ಚು ಟೈಮ್ದಾಗ ಬೇಕಾಗ್ತಾವೆ. ನಾವು ಮಹಾರಾಷ್ಟ್ರದಾಗ ಹೋಗಿ ಪಿಲಿವು ಅಗಿ ಸಿಗ್ತಾವೆ, ನಾವು ತೋಟ ನೋಡೋಕೆ ಹೋದಾಗ ಗುರುತಾಗಿತ್ತು ಅಲ್ಲಿ ಅಂತ. ಅಲ್ಲಿ ಹೋಗಿ ನಾವು ಅಗಿ ಖರೀದಿ ಮಾಡ್ಕೊಂಬಂದು ಈ ಅಗಿಗಳನ್ನ ಹಚ್ಚೀವಿ ರೀ. ಇದ್ರಾಗ ಏನಂತಲೇ ಇದು ಒಟ್ಟು ಅಗಿನ ಫೇಲ್ ಆಗೋದಿಲ್ಲ ಸರ್, 100 ಎಲ್ಲ ಅಗಿ ಹತ್ಕೊಂಡವ್ರು ನಮ್ಮ. ಹಾಂ, ಎಲೆ ಕಣ್ಣುಗಳು ಕಟ್ ಮಾಡಿ ಅವರು ಪಾಕೆಟ್ದಾಗ ಹಾಕಿ ಅಗಿ ತಯಾರಾಗಿರ್ತಾವ ರೀ. ಆ ಅಗಿ ತಂದು ನಾವು ಇಲ್ಲಿ ಹಚ್ಕೊಂಡೇವು ರೀ. ನಮಗೆಲ್ಲ ಅಗಿ ಸಕ್ಸಸ್ ಆಗ್ಯಾವು, ಫೇಲ್ ಆಗೋದು ಏನು ತೊಂದರೆ ಇಲ್ಲ. ನೀರು ಅಷ್ಟು ನಾವು ಬಿಡೋದು ಕಸ ತೆಗೆದು ಇಷ್ಟು ಮಾಡ್ಕೊತಾ ಹೋದ್ವಿ ಅಂದ್ರೆ ನಮ್ದು 100% ಸಕ್ಸಸ್ ಆಗ್ತೀರಿ ಸರ್. ಈಗ ಒಂದು ಎಕರೆಗೆ ಎಷ್ಟು ಖರ್ಚು ಬರ್ತದೆ ಅಂತೀರಿ ಈಗ ಇದನ್ನು ಸ್ಥಾಪನೆ ಮಾಡೋದಕ್ಕೆ, ಆಮೇಲೆ ಒಂದು ವರ್ಷ ಪೂರ್ತಿ ನಿರ್ವಹಣೆ ಮಾಡೋದಕ್ಕೆ ಖರ್ಚು ಎಷ್ಟು ಬರ್ತದೆ, ಮತ್ತು ಮುಂದೆ ಏನು 5 ಅವಧಿಯೊಳಗೆ ನೀವು ಬೆಳೆದಿರಿ, 1ನೇ ವರ್ಷ 2ನೇ ವರ್ಷ 3ನೇ ವರ್ಷ ಯಾವ ರೀತಿಯಾದಂಥ ಇಳುವರಿ ಬಂದಿದೆ, ಮತ್ತು ಯಾವ ರೀತಿಯಾದಂಥ ಒಂದು ಆದಾಯ ಬಂದದ ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಇದು ಫಸ್ಟ್ ವರ್ಷಿಗೆ ನಾವು ಗೊಬ್ಬರ ಹಾಕೋದು ಮಾಹಿತಿ ಸಿಗಲಿಲ್ಲ, ಅಲ್ಲಿ ನಮಗೆ 1 ಲಕ್ಷ ಇಳುವರಿ ಸಿಕ್ಕದ್ರಿ. ಮತ್ತು ಚಲೋ ಗೊಬ್ಬರ ಹಾಕಿದ್ರೆ ಫಸ್ಟ್ ವರ್ಷ 2.5 ಲಕ್ಷ ತೊಗೊಂಡಾರೆ. ಈಗ ಇಳುವರಿ ಫಸ್ಟ್ ವರ್ಷ 1 ಲಕ್ಷ ಆಯ್ತು ನಮ್ಗೆ ಕಡಿಮೆ ಗೊಬ್ಬರ ಹಾಕಿದ್ರಿಂದ, 2ನೇ ವರ್ಷ 3 ಲಕ್ಷ ಆಯ್ತು, 3ನೇ ಪೀಕಿ ನಮಗೊಂದು 6 ಲಕ್ಷ ಆಗ್ಯದ. ಈ ವರ್ಷ ನಾಲ್ಕನೇ ಪೀಕ್ ಅದ, ಈ ವರ್ಷ ಒಂದು 10 ಲಕ್ಷ ರೂಪಾಯಿ ನಮಗೆ 100% ಆದಾಯ ಸಿಗ್ತದ್ರಿ. ಬಹಳ ಸಂತೋಷ, ಒಳ್ಳೆ ಪ್ರಗತಿ ನೀವು ಇದ್ರೊಳಗೆ ಸಾಧಿಸಿದ್ದೀರಿ. ಈಗ ನೋಡ್ರಿ, ಸರ್ಕಾರ ಕೂಡ ಇದನ್ನೇ ವಿಚಾರ ಮಾಡ್ತಾ ಇದೆ, ರೈತರ ಆದಾಯವನ್ನು ಯಾವ ರೀತಿ ನಾವು ಡಬಲ್ ಮಾಡಬಹುದು, ದ್ವಿಗುಣ ಮಾಡಬಹುದು ಅನ್ನುವಂಥ ಒಂದು ನಿಟ್ಟಿನೊಳಗೆ ತಾವು ಭಾಳಷ್ಟು ಇದರೊಳಗೆ ಸಾಧಿಸಿರಿ ಅಂಥೇಳಿ ಅನ್ನಿಸ್ತದೆ. ಮತ್ತು ರೈತರು ಇಂಥ ಬೆಳೆಯನ್ನು ಮಾಡಿದ್ರೆ ಅವ್ರಿಗೂ ಕೂಡ ಆದಾಯವನ್ನು ಡಬಲ್ಲು, 3 ಪಟ್ಟು 4 ಪಟ್ಟು ಮಾಡ್ಕೊಳ್ಳೋದಕ್ಕೆ ಸಹಿತ ಅವಕಾಶ ಅದಾವ ಅಂಥೇಳಿ ತಾವು ಹೇಳ್ತಾ ಇದ್ದೀರಿ. 100% ಅದೇ ಸರ್. ಯಾವುದೇ ಬೆಳೆ ಬೆಳೆದ್ರು ಈ ಡ್ರ್ಯಾಗನ್ ಫ್ರೂಟ್ ತೊಟ್ಟ ಆರ್ಥಿಕ ಪರಿಸ್ಥಿತಿ ದುಡ್ಡು ಯಾವುದಕ್ಕೂ ಬರುವುದಿಲ್ಲ. ದ್ರಾಕ್ಷಿ ಆದರೂ ಸಾಕಷ್ಟು ಬೆಳೀತಾರೆ, ಆದ್ರೆ ಅದರ 100 ಕೋಟಿ ರೂಪಾಯಿ ಸಕ್ಸಸ್ ಆಕರಿ. 99% ಎಲ್ಲ ಸಾಲಗಾರದಾರ. ಇದ್ರೊಳಗೆ ಹಂಗಿಲ್ಲ ಸರ್, ಇದ್ರಾಗ ಹಾಕೋದು ದುಡ್ಡು ಇನ್ವೆಸ್ಟ್ಮೆಂಟ್ ಕಡಿಮೆ ಅದ. ಫಸ್ಟ್ ವರ್ಷ ಒಂದೇ ವರ್ಷ ಅದ, ಒಂದು ವರ್ಷ ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂದ್ರೆ 25 ಹಿಡ್ಕೊಂಡು 30 ವರ್ಷ ನಾವು ಇದ್ರ ಮ್ಯಾಗ ಆದಾಯ ತೊಗೊತ ಹೋಗ್ತಿರ್ತೀವಿ. ವರ್ಷ ಮಿನಿಮಮ್ ಅಂದ್ರೆ 1,000 ರೂಪಾಯಿ ಖರ್ಚು ಬರ್ತದ್ರಿ, ತಿಪ್ಪಿ ಗೊಬ್ಬರ, ಕಸ ಬತ್ತು, ಸರ್ಕಾರಿ ಗೊಬ್ಬರ ಬತ್ತು ಎಲ್ಲ ಹಿಡಿದ. ಇಷ್ಟು ನಾವು ಮಾಡ್ಕೊತ ಹೋದೀವಿ ಅಂದ್ರೆ ಈ ವರ್ಷ ನಮಗೆ 10 ಲಕ್ಷ ರೂಪಾಯಿ ಆದಾಯ ಸಿಗಲ್ಲ, 1 ಲಕ್ಷ 6 ಲಕ್ಷ ಸಿಕ್ಕದ. ಹಿಂಗೆ ವರ್ಷ ವರ್ಷ ನಮಗೆ ಡಬಲ್ ಇಳುವರಿ ಐತಿ. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ ಸರ್, ಅದಕ್ಕೆ ರೋಗ ಇಲ್ಲ. ನಾವು ಕಸ ನೀರ ಗೊಬ್ಬರ ಮಾಡಿದ್ವಿ ಅಂದ್ರೆ 100-200% ದುಡ್ಡು ಕೊಟ್ಟೆ ಹೋಗ್ತದೆ. ಹಿಂಗಾಗಿದ್ರು ರೈತರಿಗೆ ಇದು ಕೈ ಬಿಡುವುದಿಲ್ಲ. 100% ರೈತರ ಡ್ರ್ಯಾಗನ್ ಹಚ್ಚಿದವರು ಇದ್ರ ಸ್ವಲ್ಪ ಮಾಹಿತಿ ತೊಗೊಂಡು ಮಾಡಿರಿ ಅಂದ್ರೆ 100-200% ನಾ ಸಕ್ಸಸ್ ಆಗೇನಿ, ನೀವು ಆಗಲಾಕೇನಿಲ್ಲ, ಏನೂ ತೊಂದರೆ ಇಲ್ಲ ಇದ್ರಾಗ. ರಾಣಗಟ್ಟಿಯವರ, ಈಗ ತಾವು ಹೇಳಿದ್ರಿ ಭಾಳ ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ. ಯಾವುದೇ ತೊಂದರೆ ಇಲ್ಲ, ಯಾವುದೇ ಕಷ್ಟ ಇಲ್ಲ ಬೆಳೆಯುವಂಥ ಒಂದು ಸಂದರ್ಭದೊಳಗೆ ನಮ್ಮ ಶ್ರಮ ನಾವು ಅಗದಿ ಬದ್ಧತೆಯಿಂದ ಹಾಕಬೇಕಾಗ್ತದೆ. ಆದರೆ ಈಗ ವಾತಾವರಣ ನೋಡ್ರಿ, ಒಂದೇ ಟೈಪ್ ಇರೋದಿಲ್ಲ. ಒಮ್ಮೆ ಬಿಸಿಲು ಇರ್ತದೆ, ಒಮ್ಮೆ ಮಳೆ ಇರ್ತದೆ. ಇತ್ತೀಚಿನ ದಿವಸದೊಳಗೆ ನಾವು ಏರುಪೇರುಗಳನ್ನು ಭಾಳ ನೋಡ್ತಾ ಇದ್ದೀವಿ. ಸಿಡ್ಲು ಬೀಳುವಂಥದ್ದು, ಆಲಿಕಲ್ಲಿನ ಮಳೆ ಆಗುವಂಥದ್ದು, ಇವೇನು ವೈಪರೀತ್ಯಗಳದಾವ ವಾತಾವರಣದ ವೈಪರೀತ್ಯಗಳು. ಈ ಬೆಳೆ ಮೇಲೆ ನೀವು ಯಾವ ರೀತಿಯಾಗಿ 5 ವರ್ಷಗಳಲ್ಲಿ ನೋಡಿರಿ, ಹೆಂಗೆ ಇದು ಸ್ಪಂದನೆ ಮಾಡ್ತಾ ಇದೆ ವಾತಾವರಣಕ್ಕೆ ಅನ್ನುವಂಥ, ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಹಾಂ ಸರ್, ಇದು ವಾತಾವರಣಕ್ಕೆ ಸರ್ ಮಳೆಗಾಲ ಹೆಚ್ಚಾಯ್ತು ಅಂದ್ರೆ ಎಲ್ಲ ಬೆಳೆಗೆ ತೊಂದರೆ ಆಗ್ತಾವ. ಇದಕ್ಕೆ ಮಳೆಗಾಲ ಹೆಚ್ಚಾಯ್ತು ಅಂದ್ರೆ ಕಾಯಿ ಹೆಚ್ಚು ದಮ್ಮ ಆಗ್ತೈತಿ, ಗಿಡ ಹೆಚ್ಚು ಬೆಳವಣಿಗೆ ಆಗ್ತಾವ್ರಿ. ಇದಕ್ಕೆ ಯಾವುದೇ ಅಂಥ ವಾತಾವರಣ ಇದ್ರೂ ಇದಕ್ಕೆ ಏನೂ ಸಂಬಂಧ ಆಗುದಿಲ್ಲ. ಇದು ತನ್ನ ಪದ್ಧತಿ ಒಳಗೆ ಬೆಳ್ಕೋತ ಬರ್ತೈತಿ. ಮಳೆ ಹೆಚ್ಚಾಯ್ತು ಅಂದ್ರೆ ಬೇರೆ ಬೆಳೆ ತೊಂದರೆ ಆಗ್ತೈತಿ, ಇದಕ್ಕೆ ತೊಂದರೆ ಇಲ್ಲ, ಹೆಚ್ಚು ಅನುಕೂಲ ಅದ್ರಿ. ಈ ಮಳೆ ಹೆಚ್ಚಾದಾಗ ನಮ್ಗೆ ಕಾಯಿ ಹೆಚ್ಚು ಬರೋದು, ಗಿಡ ಬೆಳವಣಿಗೆ ಆಗೋದು, ಇದಕ್ಕೆ ಭಾಳ ಅಗದಿ ಇದಕ್ಕೆ ಮಳೆ ಹೆಚ್ಚು ಹೆಚ್ಚಾಕೈತಿಲ್ಲ ಅಷ್ಟು ಚಲೋ. ಮತ್ತು ಇನ್ನೊಂದು ಬೇರೆ ಬೆಳೆಯೊಳಗೆ ಸರ ಬ್ಯಾಸಿ ಒಳಗೆ ನೀರು ಹೆಚ್ಚತ್ತವ. ಈ ಡ್ರ್ಯಾಗನ್ ಫ್ರೂಟ್ಗೆ ಬ್ಯಾಸಿ ಹ್ಯಾಂಗೆ ಬಿಸಿಲು ಹೆಚ್ಚು ಬರ್ತದ್ರಲ್ಲ, ಕಡಕಾಕೈತಿಲ್ಲ, ಆ ಟೈಮ್ದಾಗ ನಾವು ನೀರು ಕಡಿಮೆ ಮಾಡ್ಕೊತ ಹೋಗ್ಬೇಕಾಕದ್ರಿ. ಇದಕ್ಕೆ ಅಲ್ಲಿ ನಾವು ಪ್ಲಸ್ ಪಾಯಿಂಟ್ ಅದ. ಹಿಂಗಾಗಿ ನಮ್ಗೆ ಸ್ವಲ್ಪ ನೀರಿನಾಗ ಬ್ಯಾಸಿ ಒಳಗೆ ಭಾಳ ನೀರು ಹತ್ತು ಅಂತ ಬೆಳಿನ ಅಲ್ರಿ. ಇದು ಬ್ಯಾಸಿ ಹ್ಯಾಂಗೆ ಬರ್ತದೆ, ನೀರು ಕಡಿಮೆ ಅದ. ಮಳೆಗಾಲದಾಗಿಂತ 3-4 ದಿವ್ಸಕ್ಕೊಂದು 1-2 ತಾಸು ಬಿಡ್ತೀವಿ. ಬ್ಯಾಸಿ ಬತ್ತು ಅಂದ್ರೆ 8-10-15 ದಿವ್ಸಕ್ಕೊಂದು 1/2 ತಾಸು 1 ತಾಸು ಬಿಟ್ಟರೆ ಅನ್ಕ ಸಾಕಾರೆ. ಇನ್ನುಳಿದ ಬೆಳೆಗೆ 2-3 ದಿವ್ಸಕ್ಕೆ ನೀರು ಹತ್ತಿರ್ತಾವ. ಈ ಬೆಳೆಗೆ ಹಂಗಿಲ್ಲ, ಇದಕ್ಕೆ ಕಡಿಮೆ ನೀರು ಬೇಕಾಗ್ತದೆ. ಇದು ಕ್ಲೈಮೇಟ್ ಏನೂ ತೊಂದರೆ ಇಲ್ಲ ಸರ್, ಎಂಥದ್ದು ಏನೂ ತೊಂದರೆ. ಅಂಥ ಮಳೆ ಬರಲಿ, ಸಿಡ್ಲು ಬಡೀಲಿ, ಗಾರ್ಗಲ್ಲು ಬೀಳಿ, ಏನೇನು ತೊಂದರೆ ಇಲ್ಲ ಸರ್. ಇದು ಆರಾಮ್ಸಿರಿ ಬೆಳೀತದೆ, ಏನೂ ನುಕ್ಸಾನ ಇಟ್ಟ ಏನೂ ಆಗೋದಿಲ್ಲ ಸರ್. ಬಸವರಾಜ್ ಅವರೇ, ಈಗ ನಮ್ಮ ರೈತರು ಇದ್ರ ಬಗ್ಗೆ ಸಲಹೆ ಸೂಚನೆ ಪಡಿಬೇಕು ಅಥವಾ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತಂದ್ರೆ ತಾವು ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ನನ್ನ ಮೊಬೈಲ್ ನಂಬರ್ 9110411439. ತಾವು ಏನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕಾಯಿತು ಅಂದ್ರೆ ಫೋನ್ ಹಚ್ಚಿ ನೀವು ಕೂತು ನೋಡ್ಬೋದು. ನೀವು ಹಚ್ಚೋದು ನಿಮ್ಗೆ ಏನೋ ಮನಸ್ಸಿನ ಪೂರ ಆಸೆ ಆಗಿತ್ತು ಅಂದ್ರೆ ನಮ್ಮ ತೋಟಕ್ಕೆ ಬರ್ರಿ, ಇದ್ರ ಬಗ್ಗೆ ಎಲ್ಲ ನೋಡ್ಕೊರಿ. ಇದ್ರ ಬಗ್ಗೆ ನಾವು ಹ್ಯಾಂಗೆ ಬೆಳಿಬೇಕು, ಹ್ಯಾಂಗೆ ಬೆಳೆದಿದ್ದೀವಿ, ಇದ್ರ ಬಗ್ಗೆ ನೀವೆಲ್ಲ 100 ಕ್ಕೆ 100 ನಾವು ಇದ್ರ ಬಗ್ಗೆ ನಿಮಗೆ ನಾವು ಮಾಹಿತಿ ಕೊಡ್ತೀವಿ. ಏನೂ ತೊಂದರೆ ಇಲ್ಲ, ಆರಾಮ್ಸಿರಿ ಬೆಳೀರಿ. ಸ್ವಲ್ಪ ಸ್ವಲ್ಪ ಮಾಹಿತಿ ತೊಗೊಂಡ್ರೆ, ಒಂದು ವರ್ಷ ನೀವು ತೊಗೊಂಡ್ರಿ ಅಂದ್ರೆ ನಿಮ್ಗೆ ಆರಾಮ್ಸಿರಿ ಎಲ್ಲ ಬರ್ಲಾಕೆ ಚಲೋ ಆಕತಿ. ಒಬ್ಬ ರೈತರು ನೀವು ಡ್ರ್ಯಾಗನ್ ಮಾಡಿರಿ ಅಂದ್ರೆ 8-10 ಜನ ನಿಮಗೆ ಪರಿಚಯ ಆಗ್ತಾರೆ, ಡ್ರ್ಯಾಗನ್ದವರು ಪರಿಚಯ ಆಗ್ತಾರೆ. ನೀವು ಅಲ್ಲಿ ಹೋಗ್ತೀರಿ, ಅವರು ನಿಮ್ಮಲ್ಲಿ ಬರ್ತಿರ್ತಾರೆ. ಹಿಂಗಾಗಿ ನೀವು ಏನು ತೊಂದರೆ ಆಗೋದಿಲ್ಲ. ಆರಾಮ್ಸಿರಿ ನೀವು ಡ್ರ್ಯಾಗನ್ ಬೆಳ್ಯಾಕೆ ನೀವು ಮನಸ್ಸು ಮಾಡಿರಿ ಅಂದ್ರೆ 100-200% ಸಕ್ಸಸ್ ಆಗಿರೋದು ನಾನು ಆತ್ಮ ಸಾಕ್ಷಿ ಆಗಿದ್ರಿ. ಈಗ 4-5 ವರ್ಷ ಅದು ಬೆಳೆಯತ್ತೀವಿ ನಾವು, 4ನೇ ಪೀಕ್ ತೋಲತ್ತೀವಿ. ನಮ್ಗೆ ನೌಕರಿ ಮಾಡ್ಕೊತ ಇದರಷ್ಟು ಸೂಕ್ತ ಬೆಳೆನ ಯಾವುದೂ ಅನಿಸಿರಿ ಸರ್, ಅಷ್ಟು ಚಲೋ ಬೆಳೆಯಿದ್ರಿ ಸರ್. ಆತ್ಮೀಯರೇ, ಬಸವರಾಜ ರಾಣಗಟ್ಟಿಯವರು ತಮ್ಮ ನಂಬರನ್ನು ಏನು ಹೇಳಿದ್ದಾರೆ ನಾನು ಇನ್ನೊಂದು ಸಲ ಹೇಳ್ತೀನಿ, ತಾವು ಬರ್ಕೊಳ್ಬೋದು. 9-1-10-4-1-1-4-3-9 ಈ ನಂಬರನ್ನು ಸಂಪರ್ಕ ಮಾಡಿ ಅವರ ಸಲಹೆ ಸೂಚನೆಗಳನ್ನು ಪಡಿಬೋದು. ಒಳ್ಳೆಯದು ಬಸವರಾಜ್ ರಾಣಗಟ್ಟಿಯವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಾವು ಏನು ಹೊಸ ಬೆಳೆ ಮಾಡಿದ್ದೀರಿ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಸಾಕಷ್ಟು ವಿಸ್ತಾರವಾದಂಥ ಒಂದು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಅದಲ್ಲದೆ ಭಾಳ ಸ್ಫೂರ್ತಿದಾಯಕವಾದಂಥ ತಮ್ಮ ಅನುಭವಗಳನ್ನು ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ.

ಬಸವನ ಹಳ್ಳಿ ಮೇಲೆ ಗೊಳ್ಳದ ಕಂಬಳ ಬಾಲರ್ ಮಾಗಿ ತಗಲಾಣಿ ಮೇಲೆ ಚಂದ ಚೂಲನಾಯ್ತ ಕಂಬಳಿ ಮಗಲ ಕೈ